ಅದರ ಜೊತೆಗೆ ರೈಜೋಬಿಯಮ್ ಅನ್ನ, ಇವನ್ನ ನಾವು ಸುಮಾರು ಒಂದು 10-10 ಕೆಜಿಯನ್ನ ನಾವು ಹಾಕಿ ವಾರ ಕಾಂಪೋಸ್ಟ್ ಗೊಬ್ಬರವನ್ನ ಹೊಲಕ್ಕೆ ಏರ್ಬಾರ್ದು, ಅಲ್ಲೇ ಬಿಡ್ಬೇಕದು. ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ನಾವು ನೀರನ್ನ ಬಿಟ್ಟಾಗ ಆ ಒಂದು ಎನ್ರಿಚ್ ಕಾಂಪೋಸ್ಟ್ ಅಲ್ಲಿ ಈಗ ಅಜುಟೋಬ್ಯಾಕ್ಟರ್ ಆಗಲಿ ಟ್ರೈಕೋಡರ್ಮ ಆಗಲಿ ಆ ಎನ್ರಿಚ್ ಕಾಂಪೋಸ್ಟ್ ಜೊತೆಗೆ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ಅದು ಕಾಂಪೋಸ್ಟಿನ ಒಂದು ಜೈವಿಕ ಜೀವಾಣುಗಳ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದನ್ನು ನಾವು ಒಂದು ವಾರ ಬಿಟ್ಟು 10-15 ದಿವಸ ಬಿಟ್ಟು ಅದನ್ನು ನಾವು ಜಮೀನಿಗೆ ಹೇರೋದ್ರಿಂದ ಅಲ್ಲಿ ಮಣ್ಣಿನ ಒಂದು ಜೈವಿಕ ಜೀವಾಣುಗಳ ವೃದ್ಧಿ ಆಗುತ್ತೆ. ಆದಾಗ ಅಲ್ಲಿ ಮಣ್ಣಿನ ಒಂದು ಫಲವತ್ತತೆಗೆ ಅಲ್ಲಿ ಒಂದು ಜೈವಿಕ ಜೀವಾಣುಗಳ ಸಂಖ್ಯೆ ಕೋಟ್ಯಾನುಗಟ್ಟಲೆ ವೃದ್ಧಿ ಆಗ್ತವೆ. ಅವಾಗ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆತು ಗೊಬ್ಬರ ಆಗುತ್ತೆ. ಮಣ್ಣಿನ ಫಲವತ್ತತೆಗೆ ಈ ಜೈವಿಕ ಗೊಬ್ಬರ ಮಿಕ್ಸ್ ಮಾಡಿ ಹೊಲಕ್ಕೆ ಇರೋದ್ರಿಂದ ಆ ಮಣ್ಣಿನ ಒಂದು ಕಾಂಪೋಸ್ಟ್ ಗೊಬ್ಬರದ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾರಜನಕ ರಂಜಕ ಮತ್ತು ಟ್ರೈಕೋಡರ್ಮ ಶಿಲೀಂದ್ರನಾಶಕಗಳನ್ನು ನಾವು ಮಿಕ್ಸ್ ಮಾಡಿ ನಾವು ಹೊಲಕ್ಕೆ ಇರೋದ್ರಿಂದ ಅಲ್ಲಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಬೆಳೀತಕ್ಕಂಥ ಬೆಳೆಗೆ ಒಂದು ನಿರೋಧಕ ಶಕ್ತಿ, ಆ ಬೆಳೆಯನ್ನ ವಾತಾವರಣದ ಏರುಪೇರುಗಳನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಬಿದ್ದಂಥ ಮಳೆ ನೀರನ್ನು ಕೆಂಪು ಮಣ್ಣಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಸಗಣಿ ಗೊಬ್ಬರ ಏರೋಕ್ಕಾಗಂಗಿಲ್ಲ ಅಂತ ರೈತರು ಕುರಿಯನ್ನು ತರಿಸೋ ಪದ್ಧತಿಯನ್ನು ಮಾಡಿ ಹೊಲದಾಗ ಕುರಿ ತರಿಸಿದ ಆದ ತಕ್ಷಣ ಟಿಲ್ಲರು ಅಥವಾ ಹರಗದ್ರಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಸಾವಯವ ಗೊಬ್ಬರ ಪರಿವರ್ತನೆ ಆಗುತ್ತೆ. ಅದಕ್ಕೆ ದಯಮಾಡಿ ನಮ್ಮ ರೈತರು ಮಣ್ಣಿನ ಫಲವತ್ತತೆಗೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಕೊಡ್ರಿ, ಎರೆಹುಳು ಗೊಬ್ಬರವನ್ನು ಕೊಡ್ರಿ, ಕೋಳಿ ಗೊಬ್ಬರ ಆಗಲಿ ಹಸಿರೆಲೆ ಗೊಬ್ಬರ ಆಗಲಿ ಯಾವುದೂ ಇಲ್ಲ ಅಂದ್ರೆ ಕುರಿಯನ್ನು ತರಿಸಿ ಮಣ್ಣಿನ ಫಲವತ್ತತೆಯನ್ನು ನೀವು ಕಾಪಾಡಿಕೊಳ್ಳ್ರಿ. ಬೇಸಿಗೆಯಲ್ಲಿ ಮಣ್ಣಿನ ಫಲವತ್ತತೆಯೇ ರೈತರ ಸಂಪತ್ತು, ಅದು ಅದನ್ನು ನಾವು ಕಾಪಾಡಿಕೊಂಡಾಗ ಮಾತ್ರ ನಾವು ಬೆಳೀತಕ್ಕಂಥ ಬೆಳೆಯನ್ನು ಉತ್ತಮ ಗುಣಧರ್ಮ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ರೈತರಿಗೆ ಖರ್ಚು ಕೂಡ ಕಡಿಮೆ ಮಾಡಲಿಕ್ಕೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಗಳು ಸಹಾಯ ಆಗುತ್ತೆ. ರಾಸಾಯನಿಕ ಗೊಬ್ಬರ ಬಳಸೋದನ್ನು ಕಡಿಮೆ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ನಾವು ಬಳಸಿದಾಗ ಮಾತ್ರ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಸಾವಯವ ಗೊಬ್ಬರದಿಂದ ಹೆಚ್ಚಿನ ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಲ್ಲ, ಇನ್ನು ಹವಾಮಾನ ವರದಿ ಮೇಘ ಸಂದೇಶ. ನಮಸ್ಕಾರ ರೈತ ಬಾಂಧವರೇ, ನಾವು ಈಗ ಒಂದು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮ ಪ್ರಾರಂಭವಾಗಿದೆ ಇವಾಗ. ಅದು ಇವಾಗ ಮುಂದಿನ ವಾರದಲ್ಲಿ ಯಾವ ರೀತಿ ಒಂದು ಮಳೆಯ ಮುನ್ಸೂಚನೆ ಇರುತ್ತಿತ್ತಪ್ಪ ಅಂತಂದ್ರೆ, ಆದಷ್ಟು ಮಟ್ಟಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಾತ್ರ ನಮಗೆ ಸುಮಾರು 2-4 ಮಿಲಿಮೀಟರ್ದಷ್ಟರ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಜಾಸ್ತಿ ನಮಗೆ ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗೆ ಗರಿಷ್ಠ ಉಷ್ಣಾಂಶವು ಸಹ ಸುಮಾರು 33°C ಇಂದ 36°C ವರೆಗೂ ದಾಖಲಾಗಬಹುದು. ಹಾಗೆ ಕನಿಷ್ಠ ಉಷ್ಣಾಂಶದಲ್ಲಿ ಸುಮಾರು 20-21°C ದಾಖಲಾಗುವ ಸಾಧ್ಯತೆ ಇದೆ. ಗಾಳಿ ವೇಗವು ಸುಮಾರು 9-13 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಒಂದು ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೇಕಪ್ಪ ಅಂತಂದ್ರೆ, ಹಿಂಗಾರಿನ ಹಂಗಾಮಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗುವ ಲಕ್ಷಣಗಳಿರುವುದರಿಂದ ಹಿಂಗಾರಿನ ಒಂದು ಬಿತ್ತನೆಗೆ ಏನ್ ಹೊಲಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ, ಅಲ್ಲಿ ಮಳೆ ಆದ ತಕ್ಷಣ ಪೋಲಾಗದಂತೆ ಆ ಮಣ್ಣಿನಲ್ಲಿ ಇಂಗುವ ಹಾಗೆ ತಾವು ಒಂದಿಷ್ಟು ಚೌಕು ಮಡಿಯನ್ನಾಗಲಿ ಮತ್ತು ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಈಗ ಹಿಂಗಾರಿನ ಬೆಳೆಗೆ ನಾವು ವಿಚಾರ ಮಾಡುವುದಾದ್ರೆ ಕಡಲೆ, ಸೊ ಕಡಲೆಯನ್ನ ಬಿತ್ತಬಹುದು ಇವಾಗ. ಈ ಕಡಲೆ ಬೀಜವನ್ನು ಶಿಫಾರಸಿನಂತೆ ಎಕರೆಗೆ 20-25 ಕೆಜಿಯನ್ನ ಬಿತ್ತಬೇಕು. ಬಿತ್ತುವ ಸಮಯದಲ್ಲಿ ನಾವು 10 ಗ್ರಾಂ ಟ್ರೈಕೋಡರ್ಮ ಮತ್ತು 500 ಗ್ರಾಂ ರೈಜೋಬಿಯಂ ಅಣುಜೀವಿಯಿಂದ ಉಪಚರಿಸಿ ಸುಮಾರು 30 cm ಸಾಲಿನ ಅಂತರವನ್ನ ಕಾಪಾಡಿಕೊಂಡು ಈ ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಹಾಗೆಯೇ ನಮಗೆ ಈ ಮಳೆ ಯಾವಾಗ ಯಾವಾಗ ಕೈ ಕೊಡ್ತೈತಿ ಅವಾಗ ನಾವು ಒಂದು ಈ ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಟ್ರೈಕೋಡರ್ಮ ಮತ್ತು ರೈಜೋಬಿಯಂ ಅಣುಜೀವಿಯಿಂದ ಏನು ಉಪಚಾರ ಮಾಡ್ತಿರಲ್ಲ, ಹಾಗೇನೆ ಕ್ಯಾಲ್ಸಿಯಂ ಕ್ಲೋರೈಡ್ ಲಿಂದವೂ ಸಹ ತಾವು ಸುಮಾರು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಈ ಕಡಲೆ ಬೀಜವನ್ನ ನೆನೆಸಿ, 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ಕಡಲೆ ಬೀಜವನ್ನ ನೆನೆಸಿ ತಾವು ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಒಂದು ಬೀಜದಲ್ಲಿ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೇನೆ ಭತ್ತದಲ್ಲಿ ಈ ಕಂದು ಜಿಗಿ ಹುಳು ಕಾಣಿಸ್ತಾ ಇದೆ, ಅದರ ಒಂದು ಹತೋಟಿಗಾಗಿ ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ 0.5 ಮಿಲಿಲೀಟರ್ ಅಥವಾ ತವೆಮೆಥಾಕ್ಸಾಮ್ 0.7 ಗ್ರಾಮ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಬೆಂಕಿ ರೋಗದ ಒಂದು ಬಾಧೆ ಕಂಡು ಬಂದಲ್ಲಿ 1 ಗ್ರಾಮ್ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಮತ್ತು ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲಿಕ್ಕೆ 0.25 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಹಾಗೇನೆ ಹತ್ತಿಯಲ್ಲಿ ನಾವು ಯಾವಾಗ್ಲೂ ಸ್ವಲ್ಪ ರಸ ಹೀರುವ ಕೀಟದ ಬಾಧೆ ನೋಡ್ತಾ ಇರ್ತೀವಿ, ಅದರಲ್ಲಿಯೂ ಸಹ ಮೈಟ್ ನುಸಿಯ ಬಾಧೆ ಮತ್ತು ಹಸಿರು ಜುಗಿ ಹುಳಿವಿನ ಬಾಧೆ ಅಧಿಕವಾಗಿದ್ದಲ್ಲಿ ರೈತ ಬಾಂಧವರು 1 ಗ್ರಾಮ್ ಡೈಪೆಂಥುರಾನ್ 50 WP ಅಥವಾ 1 ಮಿಲಿಲೀಟರ್ ಸಿಪಿರೋಮೆಸಿಸನ್ 39.5 SC ಅಥವಾ 0.3 ಗ್ರಾಮ್ ಡೈನೋಟಿಫುರಾನ್ 20 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಬೇಕು. ಆಮೇಲೆ ಹತ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೆಂಪು ರೋಗದ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ, ಅದಕ್ಕೆ ನಾವು ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 19-19 ಸಿಂಪರಣೆ ಮಾಡಬೇಕಾಗತ್ತೆ. ಅದು ಎಷ್ಟಪ್ಪ ಅಂತಂದ್ರೆ 10 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಮ್ ನೈಂಟಿನಾಲ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು 3 ಸಲ ಸಿಂಪರಣೆ ಮಾಡಬೇಕು. ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ, ಕಾಯಿ ಬಲಿಯುವ ಹಂತದಲ್ಲಿ ನಾವು ಇದರ ಒಂದು ಸಿಂಪರಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನ ತಡೆಗಟ್ಟಬಹುದು. ಆಮೇಲೆ ಹತ್ತಿ ಬೆಳೆ ಬಿತ್ತಿದ 70-90 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ, ಅಂದ್ರೆ 3 ತಿಂಗಳ ಒಂದು ಬೆಳೆ ಇತ್ತಂದ್ರೆ ನಾವು ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಹಾಗೇನೆ ತೊಗರಿಯಲ್ಲಿ ನಾವು 50% ಹೂವಾಡುವ ಹಂತ ಇತ್ತಪ್ಪ ಅಂತಂದ್ರೆ ಅದು ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ ಪಲ್ಸ್ ಮ್ಯಾಜಿಕ್ ಅನ್ನ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಈ ರೀತಿ ನಾವು 2 ಸಲ ಸಿಂಪರಣೆ ಮಾಡಬೇಕಾಗತ್ತೆ. 15 ದಿವಸಗಳ ಅಂತರದಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಈ ಹೂವಾಡುವ ಹಂತದಲ್ಲಿ ನಾವು ಕೀಟಗಳ ಒಂದು ನಿಯಂತ್ರಣಕ್ಕಾಗಿ ತತ್ತಿನಾಶಕವಾದ ಪ್ರೊಫೆನೋಪಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತು ಶೇಂಗಾದಲ್ಲಿ ಒಂದು ಹಸಿರು ಕೀಡೆ ಬಂತಪ್ಪ ಅಂತಂದ್ರೆ ಅದಕ್ಕೆ 4 ಗ್ರಾಮ್ ಮೆಟರೈಸಿಯಂ ರಿಲಿ ಅಥವಾ 0.2 ಗ್ರಾಮ್ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SG ಇರುವುದನ್ನ ಅಥವಾ 1 ಗ್ರಾಮ್ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಒಂದು ಹತೋಟಿಗಾಗಿ ಮೈಕ್ಲೋಬ್ಯೂಟನೆಲ್ ಅಂತ ಹೇಳ್ತೀವಿ, ಅದು 0.4 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಹಾಗೇನೆ ಈ ಮೆಣಸಿನಕಾಯಿ ಅಥವಾ ಟೊಮೆಟೋದಲ್ಲಿ ಎಲ್ಲಾದ್ರೂ ಹೂವು ಸಣ್ಣ ಸಣ್ಣ ಕಾಯಿ ಉದುರುವುದೇನಾದ್ರೂ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕೆ 5 ಮಿಲಿಲೀಟರ್ ನೆಫ್ಥಲಿನ್ ಎಸ್ಟಿಕಿಸಿಡ್ ಅನ್ನ ಸುಮಾರು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮತ್ತು ಟೊಮೆಟೋದಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕೆ 1 ಗ್ರಾಮ್ ಥಯೋಡಿಕಾರ್ಬ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅನ್ನ ಸಿಂಪರಣೆಯನ್ನಾಗಿ ಕೈಗೊಳ್ಳಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಏನರ ಕಂಡು ಬಂತಪ್ಪ ಅಂತಂದ್ರೆ ಹಂತ ಗಿಡಗಳನ್ನ ಕಿತ್ತಿ ನಾಚಪಡಿಸಬೇಕು. ಯಾಕಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪಸರಿಸಿ ಮತ್ತು ಹೊಲದಿಂದ ಹೊಲಕ್ಕೆ ಈ ತರ ಆಗಿ ಬೇಗನೆ ಹೊಲವನ್ನ ನಾಶ ಆಗುವ ಸಾಧ್ಯತೆಗಳು ಇರ್ತವೆ. ಆಮೇಲೆ 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ ಅನ್ನ 17.8 SL ರೂಪದಲ್ಲಿರುವುದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಕುರಿ ಮತ್ತು ಜಾನುವಾರು ಸಾಕಾಣಿಕೆ ಮಾಡುವವರು ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ಚುಚ್ಚುಮದ್ದುಗಳನ್ನ ಹಾಕಿಸ್ತಾ ಇರಬೇಕಾಗತ್ತೆ. ಮತ್ತು ಬೇಸಿಗೆಯಲ್ಲಿ ಅವಕ್ಕೆ ಮೇವನ್ನ ಈಗಲೇನ ತಾವು ಬೆಳಕೊಂಡು ಬೇಸಿಗೆಯಲ್ಲಿ ಸಂಗ್ರಹಿಸಿಕೊಂಡು ಆ ದನಕರೆಗಳಿಗೆ ಒಂದು ಒಳ್ಳೆಯ ಮೇವನ್ನು ತಿನ್ನಿಸಿದರೆ ಹಾಲಿನಲ್ಲಿ ಉತ್ಪಾದನೆ ಪಡೆದು ಒಳ್ಳೆಯ ಲಾಭವನ್ನು ಸಹ ಪಡೆಯಬಹುದು. ರೈತ ಬಂಧುವರೇ, ಇನ್ನೂ ತಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಮೇಘದೂತ್ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಡ್ರಿ. ಅದರಲ್ಲಿ ಹವಾಮಾನದ ಮುನ್ಸೂಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೃಷಿ ಸಲಹೆಗಳು ಸಹ ಇರ್ತವೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಸಂದೇಶವಿದು.

ಗಾಳಿಯ ಭೀಕರ ದಾಳಿಗೆ ಪರ್ವತ ಸ್ಥೈರ್ಯವನೆಂದಿಗೂ ಕಳೆಯುವುದೇ ಸುಖ ಸಂಸಾರಕ್ಕೆ ದುಡಿಯುವ ಹೆಣ್ಣು ಸ್ವಾರ್ಥಕ್ಕೆ ಮನಸ್ಸನ್ನು ನೀಡುವಳೆ ನಿಂದನೆ ಮಾತಿಗೆ ಕುಂದದೆ ಇರುವ ಮಮತೆಯ ಮೂರ್ತಿಯೇ ನೀನಾಗಿರಲು ಜೀವನ ಪಾವನವು ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡು